ಕಣ್ಣ ಮುಚ್ಚಾಲೆ ಆಡ್ತಾ ಐತಿ. ಏನಪ್ಪ ಅಂತ ಎಲ್ಲರಿಗೂ ಚಿಂತೆ ಆಗೈತ್ ನೋಡ್ರವ. ಅಲ್ಲ ಕಣವ, ಪ್ರಾರಂಭದಲ್ಲಿ ಚೆನ್ನಾಗ್ ಬಂತು, ಪೈರು ಇನ್ನೇನು ಒಡೆ ಬೀಳೋ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತ ನೋಡವ. ಅಲ್ಲ ಈಗಲೇ ಹೆಂಗಾದ್ರೆ ಬ್ಯಾಸ್ಗಿಗೆ ಏನ್ ಕತೆ ಏನ್ತೀನಿ? ಬಿಡ್ರಪ್ಪ ಎಲ್ಲೇ ಮಾತು, ಹುಟ್ಟಿಸಿದ ದೇವ್ರು ಉಲ್ಮೇಯಿಸ್ತಾನ, ಹೆಂಗೋ ಆಗುತ್ತೆ. ಏ ನಾವು ನೆಟ್ಟಗೆ ನಮ್ ಜವಾಬ್ದಾರಿ ಪೂರೈಸಲಿಲ್ಲ ಅಂದ್ರೆ ಹೆಂಗೂ ಆಗಲ್ಲ. ಉಲ್ಮೇಯಿಸ್ತಾನೆ ಸೊಪ್ಪು ಮೇಯಿಸ್ತಾನೆ ಅಂತ ಮನುಷ್ಯ ಮಾಡೋ ಅವಾಂತರಗಳಿಗೆ ದೇವ್ರ ಮೇಲೆ ಭಾರ ಹಾಕ್ಬಿಡೋದು ಇದು ಯಾವ ನ್ಯಾಯ ಹೇಳ್ರಪ್ಪ? ಹೌದೇಳವ ಮತ್ತೆ, ದುಡ್ಡು ಒಡವೆ ಅಧಿಕಾರ ಸ್ವಾರ್ಥ ಪ್ರಸಿದ್ಧ ಅಹಂಕಾರದ ಅಮಲಿನಲ್ಲಿ ಪ್ರಕೃತಿ ಜೊತೆಗೆ ನಮ್ಮ ಕಳ್ಬಳ್ಳಿ ಸಂಬಂಧ ಕಳ್ಕೊಂಡು ಕೋಂತ್ರೆ ಇನ್ನೇನಾಗುತ್ತೆ? ಆಗ್ಲೇ ಗೌರಿ ಕಳೆದು ಮಾರ್ಲಾ ಮೀನು ಮುಗೀತು, ಇಷ್ಟೊತ್ತಿಗೆ ಪೈರು ಹಂಗೆ ತೂಗಿ ಬಾಗಿ ಸಂಭ್ರಮ ಪಡ್ತಾ ಇರಬೇಕಾಗಿತ್ತು. ಅದು ಮಾರ್ಲಾಮಿ ಅಲ್ಲ ಕಣಪ್ಪ. ಇಬ್ರು ಸರಿಯಾಗಿದ್ದೀರ, ಅದು ಎರಡು ಅಲ್ಲ, ಮಹಾನವಮಿ ಅನ್ನೋದು ಸರಿಯಾದ ಉಚ್ಚಾರಣೆ ಗೌರಮ್ಮ. ಕಣವ ನಿಜ ಕಣಮ್ಮ, ಆಡೋ ಮಾತು ಭಾಷೆ ವ್ಯಾಕರಣ ಬದ್ಧವಾಗಿರ್ಬೇಕು. ನಿಜ ಕಣಗಂಗಮ್ಮ, ಅದ್ಯಾರೋ ನಿನ್ನಂತ ಪಂಡಿತರು ವ್ಯಾಕರಣ ಪಂಡಿತರು ಆಳ್ಬಾವಿ ಬಿದ್ದಿದ್ರಂತಿ. ಆಳ್ಬಾವಿ ಬಿದ್ದಿದ್ದನ ದನ ಕಾಯ್ತಿದ್ದನೊಬ್ಬ ನೋಡಿದ, ಪಂಡಿತರೇ ಈ ಹಾಳ್ಬಾವಿಗೆ ಅದೆಂಗ್ ಬಿದ್ದ್ಬಿಟ್ರಿ, ತಡಿರಿ ಹೋಗಿ ಏಣಿತತ್ತಿನಿ ಇನ್ನಂತೆ. ಒಳ್ಳೆ ಕೆಲಸ ಮಾಡ್ದ, ಪಾಪ ಪಂಡಿತರು ಮೇಲಕ್ಕೆ ಬಂದ್ರ ಸದ್ಯ ಹೆಂಗೋ ಪಾಪ ಆ ಸಮೀಕೆ ಸರಿಯಾಗಿ ಆ ಪುಣ್ಯಾತ್ಮನಾರ ಬಂದನಲ್ಲ. ಹ್ಮ್, ಈಗ ಈ ಕತೆ ಯಾಕೆ ಹೇಳ್ತಿದ್ಯಾ ಅಂತ. ಇನ್ನೂ ಐತೆ ಕೇಳಿ. ಪಂಡಿತರು ಏನಪ್ಪ ವ್ಯಾಕರಣ ಸ್ವಲ್ಪನೂ ಸರಿಯಾಗಿಲ್ಲ ಅಲ್ಲ ಕಣಯ್ಯ, ಅಲ್ಪ ಪ್ರಾಣ ಮಹಾಪ್ರಾಣ ಶುದ್ಧವಾಗಿ ಬಳಸಬೇಕು ಅಂದ್ರಂತೆ, ಅದಕ್ಕೆ ಈ ದನಕಾಯ ಮನುಷ್ಯ ಏನನ್ನಂತೆ. ಆಯ್ತು ಪಂಡಿತ್ರೆ, ನಾನು ಹೋಗಿ ವ್ಯಾಕರಣ ಕಲ್ತ್ಕೊಂಡು ಬತ್ತೀನಿ, ಅಲ್ಲಿ ತನಕ ಈ ಆಳ್ಬಾವಲಿ ಬಿದ್ದಿರಿ ಅಂತ ಹೇಳಿ ಪಂಡಿತನ ಅಲ್ಲೇ ಬಿಟ್ಟು ಓಡೋದ್ನಂತೆ. ಅವರಿಗೆ ಆ ಸಮಯದಲ್ಲಿ ವ್ಯಾಕರಣಕ್ಕಿಂತ ಪ್ರಾಣ ಮುಖ್ಯ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ಅವರು ಅದಿನ್ನೆಂತ ಪಂಡಿತ್ರು. ಏ ಆದ್ರೂ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಹೇಳು, ಭಾಷೆ ಚೆನ್ನಾಗಿರ್ಬೇಕು ಅಂತಾನೆ. ಆಪತ್ ಧರ್ಮ ಅಂತ ಒಂದಿರುತ್ತಲ್ಲಮ್ಮ, ಘಟ ಇದ್ರೆ ಮಠ ಕಟ್ಬಹುದು ಅನ್ನೋ ತಿಳುವಳಿಕೆ ಅವ್ರಿಗಿರ್ಲಿಲ್ಲ ಅಂತ ಕಾಣುತ್ತೆ ಅಷ್ಟೇ. ನಮ್ಮ ಹಬ್ಬಗಳು ಕೂಡ ಹಿಂಗೆ ಆಗಿದಾವೆ, ಆಪದ ಧರ್ಮದ ತರ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇದಾವೆ ಅಂದ್ರೆ ತಪ್ಪೇನಿಲ್ಲ ಅಲ್ವಾ? ಹೌದಪ್ಪ, ಅದೆಷ್ಟೋ ಆಚರಣೆಗಳನ್ನು ಬಿಟ್ಟು ಅನುಕೂಲ ಸಿಂಧು ಹಬ್ಬ ಮಾಡ್ತಿದ್ವಿ. ಏ ನಿಜ ಕಣವ, ನಮ್ಮೂರಲ್ಲಿ ನಾವು ಈ ಹಬ್ಬನ ತುಂಬಾ ವಿಶೇಷವಾಗಿ ಮಾಡಲ್ಲ ಅನ್ನೋ ಅಂತ ವಿಷಯ ನಿನಗೂ ಗೊತ್ತಲ್ಲವ? ಅದು ಅದಕ್ಕೆ ಅಲ್ವಾ ನಾವು ನಿಮ್ಮನ್ನೆಲ್ಲ ಆ ಹಬ್ಬದಲ್ಲಿ ನಮ್ಮ ಮನೆಗಳಿಗೆ ಊಟಕ್ಕೆ ಅಂತ ಕರಿತಾ ಇದ್ದಿದ್ದು. ಹೌದಲ್ವ, ನೀವೆಲ್ಲ ಎಷ್ಟು ಸಂತೋಷವಾಗಿ ಬಂದು ನಮ್ಮನ್ನ ಹಬ್ಬದಲ್ಲಿ ಭಾಗವಹಿಸ್ತಿದ್ರಿ. ಮುಂದೆ ಬರೋ ದೀಪಾವಳಿನ ನಾವು ಮಾಡ್ತಾ ಇರ್ಲಿಲ್ಲ, ನಿಮ್ ಮನೆಗಳಿಗೆ ನಾವೆಲ್ಲ ಬರ್ತಾ ಇದ್ವಲ್ಲ, ಅವಾಗೆಲ್ಲ ದುಡ್ಡಿಗೆ ಬಡ್ತಾನೆ ಇತ್ತೆ ವಿನಃ, ಆದ್ರೆ ಆ ಮನಸ್ಸು ಶ್ರೀಮಂತವಾಗಿತ್ತು ಕಣವ. ಸರಿಯಾಗಿ ಹೇಳಿದೆ ನೋಡ್ ಗಂಗಮ್ಮ, ಸಾಲ ಮಾಡಿ ಆದ್ರೂ ಹಬ್ಬ ಮಾಡಿ ಬೇಕಾದ್ರನ್ನ ಕರೆದು ಔತಣ ಹಾಕಿಲ್ಲ ಅಂದ್ರೆ ಸಮಾಧಾನವೇ ಆಗ್ತಿರ್ಲಿಲ್ಲ. ಏ ಹಳ್ಳಿ ಅಂದ್ರೆ ಒಂದು ಕುಟುಂಬ ಅನ್ನೋ ಕಾಲ ಕಣವ. ಅದು ಕೈಯಲ್ಲಿ ನಾಕ ಸೇರಿ ದೊಡ್ಡಸ್ತಿಗೆ ಜಾಸ್ತಿ ಆಯ್ತು, ಅವ್ರನ್ನೇನ್ ಕರೆಯೋದು ಅವ್ರ ಮನೆಗೇನ್ ಹೋಗೋದು ಅಂತ ಹೇಳಿ ಸಂಬಂಧಗಳನ್ನೇ ಬಿಟ್ಟಿದ್ದೀವಿ. ಎಲ್ಲರನ್ನು ಕರೆದು ಒಟ್ಟಿಗೆ ಹಂಚ್ಕೊಂಡು ಊಟ ಮಾಡೋ ಬದ್ಲು ಬಾಗ್ಲ ಹಾಕೊಂಡು ಅವ್ರವ್ರೇ ಊಟ ಮಾಡೋ ಕಾಲ ಬಂತವ. ಇದ್ಯಾತ್ರ ಬಾಳ ತಗಿ. ಸರಿಯಾಗಿ ಹೇಳ್ದೆ ನೋಡವ, ಕಾಗೆ ಅಂತ ಪಕ್ಷಿನೇ ತನ್ನ ಬಳಗನೆಲ್ಲ ಕರೆದು ಒಟ್ಟಿಗೆ ತಿಂತವೆ, ನಾವು ಅದಕ್ಕೂ ಕಡೆವಾದವಲ್ಲ, ಏನ್ ಹೇಳನ. ಅದೇನಾರ ಆಗ್ಲಿ, ಈ ಸಾರಿ ದೀಪಾವಳಿ ಹಬ್ಬಕ್ಕೆ ನೀವು ನಮ್ಮನ್ನ ಕರಿಬೇಕು, ಇಂದಿನ ಪದ್ಧತಿ ಮುಂದುವರಿಲಿ, ಏನಂತೀರಾ? ಆಗ್ಲಿ ಬಿಡು ಮಾರಾಯ್ತಿ, ನೀವು ಬರೋದೆಚ್ಚೋ ನಾವು ಕರೆಯೋದೆಚ್ಚೋ, ಎಲ್ರು ಸೇರಿ ಒಟ್ಟಿಗೆ ಹಬ್ಬನ ಸಂತೋಷವಾಗಿ ಮಾಡೋಣ. ಇದು ನೋಡು ಒಳ್ಳೆ ಕೆಲ್ಸ, ಮತ್ತೆ ಇಂಥ ಹಳೆಯ ಸಂಪ್ರದಾಯಗಳು ಮುಂದುವರೆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀವ್ ಹೇಳ್ತೀರ, ಈಗ ಮೊದಲನಂಗೆ ಮನೆ ತುಂಬಾ ಜನ ಇಲ್ಲ, ಇರೋರಿಬ್ರು ಎಷ್ಟ್ ಮನೆಗೆ ಏನ್ ತುಂಟ್ತಾರ ಹೇಳ್ರಿ ನೋಡಣ. ಹಂಗಂದ್ರೆ ಆಗುತ್ತೇನವ, ಒಂದ್ ಮನೇಲಿ ಊಟ ಮಾಡಿ ಇನ್ನೊಂದ್ ಮನೆಯಲ್ಲಿ ಹಣ್ಣು ತಿನ್ನೋದು, ಮತ್ತೊದ್ದ ಮತ್ತೊಬ್ರು ಮನೇಲ ಎಲೆ ಆಡ್ಕೊಂಡು ಬಂದ್ರಾಯ್ತು. ಊಟ ಮುಖ್ಯ ಅಲ್ ಕಣವ, ಸಂಬಂಧ ಮುಖ್ಯ ಕಣವ. ಅಲ್ಲ, ಈ ಹಬ್ಬ ನಮ್ ಒಳಾಡಿಲ್ ಮಾತ್ರ ನಡೆಯುತ್ತ ಅಂತೀನಿ. ನಮಗ್ ಗೊತ್ತಿದ್ದು ಮೈಸೂರು ದಸರಾ, ನಮ್ ಜಿಲ್ಲೆ ಪಕ್ಕದ ಜಿಲ್ಲೆಗಳಲ್ಲಿ ನಡೆಯೋ ದಸರಾ ಹಬ್ಬಗಳು. ಈ ಹಬ್ಬ ಬಿಡು, ಹಳ್ಳಿ ಹಳ್ಳಿಲು ಎಷ್ಟು ಸಂಭ್ರಮದಿಂದ ನಡೆಯುತ್ತೆ ಅಂದ್ರೆ, ಹೊಂಬೊಡಿಯಕ್ಕೆ ಊರ್ ದೇವರು ತನ್ನ ಪರಿವಾರದ ಸಮೇತ ಹೊರಡೋದ್ ನೋಡಕ್ಕೆ ಎರಡು ಕಣ್ಣು ಸಾಲದು ಕಣಪ್ಪ, ಆನಂದ ತುಂಬಿ ಬರುತ್ತೆ. ಹೌದೌದು, ದಸರಾ ಹಬ್ಬ ದೇಶದ ತುಂಬಾ ನಡೆಯುತ್ತೆ. ಆಚರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಷ್ಟೇ ಕಣಪ್ಪ. ಹಬ್ಬದ ಉದ್ದೇಶ ಮಾತ್ರ ಒಂದೇ ಅಲ್ವೇನವ್ವ, ಎಲ್ರು ಒಟ್ಟಿಗೆ ಸೇರಿ ಸಂತೋಷ ಪಡೋದು. ಈಗೆಲ್ಲಪ್ಪ ಅಂತದ್ದೆಲ್ಲ ಹೇಳು, ನಾವು ಚಿಕ್ಕವರಾಗಿದ್ದಾಗ ನಾವೆಲ್ಲಿಗೆ ಹೋದ್ರು ಹಬ್ಬವೇ ಆಗಲ್ಲ ಅನ್ನೋ ತರಕ್ಕೆ ದೇವ್ರ ಹಿಂದೆ ಮುಂದೆನೆ ಸುತ್ತರಿತಿದ್ವಿ. ಈಗ ಅಷ್ಟೊಂದು ಹುಡುಗ್ರು ಎಲ್ಲಿದ್ದಾರೆ? ಇರೋರ್ ಕೂಡ ಎಲ್ಲ ಪಾಟ್ನ ಸೇರ್ಕೊಂಡಾರೆ. ಊರಿಗೆ ಬಂದ್ರು ಕೂಡ ಇಂಥದ್ರಲ್ಲಿ ಭಾಗವಹಿಸ ಮನಸ್ಸು ಅವ್ರಿಗೆಲ್ಲ ಐತಿ ಅಂತೀನಿ. ಸರಿ ಕಣವ, ಇಂತಹ ಅದೆಷ್ಟು ಹಬ್ಬ ಆಚಾರ ವಿಚಾರಗಳು ಆಧುನಿಕತೆಯ ಅಬ್ಬರದಲ್ಲಿ ಕಣ್ಮರೆ ಹಾಕ್ತಾ ಇದ್ದಾವೆ ಅನ್ನೋದು ಯೋಚನೆ ಮಾಡಬೇಕಾದ ವಿಚಾರ ಕಣಪ್ಪ. ಪರಂಪರೆ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮಂತವ್ರ ಆಸೆ. ಏನ್ ಮಾಡ್ತೀರಾ, ಎಲ್ರೂ ಓಡೋರೇ ಆಗಿದ್ದಾರೆ, ನಿಂತ್ಕೊಂಡು ನಮ್ಮ ಮಾತು ಕೇಳಿಸಿಕೊಳ್ಳೋ ವ್ಯವಧಾನ ಯಾರಿಗಿದೆ ಹೇಳಿ? ಹಂಗಂತ ನಮ್ ರೀತಿ ರಿವಾಜು ಬಿಟ್ಕೊಡಕ್ಕಾಗುತ್ತಾ? ಕಾಯಿ ಒಡೆಯೋ ಜಾಗದಲ್ಲಿ ಕರ್ಟನ್ ಆದ್ರೂ ಒಡೆಯೋಬೇಕಲ್ಲಪ್ಪ. ಅದಿರ್ಲಿ, ಈ ಹಬ್ಬ ಯಾವಾಗ ಶುರುವಾಯ್ತು ಅಂತ ಯಾರಿಗಾದ್ರೂ ಗೊತ್ತಾ? ಏನಪ್ಪ, ಆಗ್ಲೇ ಒಂದು 400-500 ವರ್ಷ ಆಯ್ತು ಅಂತ ಕಾಣಿಸುತ್ತೆ. ಹಂಗ್ ನೋಡಿದ್ರೆ ಅದಕ್ಕಿಂತ ಮೊದಲೇ ಶುರುವಾಗಿತ್ತು ಅಂತ ಹೇಳ್ಬೋದು. ನಮ್ಮ ದೇಶದ ಸುಪ್ರಸಿದ್ಧವಾದ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಮಹಾನವಮಿ ಆ ಕಾಲದಲ್ಲೇ ನಡೀತಾ ಇತ್ತಂತೆ. ಕಣವ, ಈಗಲೂ ಕೂಡ ಅಲ್ಲಿ ಮಾರ್ನಾಮಿ ದಿಬ್ಬ ಅಂತಾನೆ ಐತೆ. ಇದನ್ನ ನಡ್ಸೋಕೆ ಅಂತಾನೆ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ಜೋರಾಗೇ ನಡೀತಾ ಇತ್ತು ಅಂತ ಕಾಣುತ್ತೆ. ಅಷ್ಟಲ್ದೆ ಏನವ, ಹಬ್ಬಗಳು ಒಂದು ರೀತಿಲಿ ನಮ್ ಬದುಕಿನ ಜೀವಾಳ್ವೆ ಆಗಿದ್ದು, ಒಂದೊಂದ್ ಹಬ್ಬಕ್ಕೂ ಒಂದೊಂದ್ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇತ್ತು ಅಂತೀನಿ. ಎಲ್ಲ ಹಬ್ಬಗಳು ಸ್ವಲ್ಪ ಬಿಡುವಿನ ಸಮಯಲ್ಲಿ ಬಂದ್ರೆ ಈ ದಸರಾ ಬರೋದು ನಮ್ ರೈತಾಪಿ ಕೆಲಸಗಳು ತುಂಬಾ ಹೆಚ್ಚಾಗಿರೋ ಸಮಯದಲ್ಲೇ ಕಣಪ್ಪ. ಹೌದಲ್ವಾ, ನಮ್ಮ ಬೆಳೆಗಳು ಸಮೃದ್ಧವಾಗಿ ಬೆಳೆದು ರೈತರಿಗೆ ಕೈ ತುಂಬಾ ಕೆಲಸ ಇರೋ ಸಮಯದಲ್ಲಿ ಈ ಹಬ್ಬ ಬರುತ್ತೆ. ಎಲ್ಲಾ ಹಬ್ಬಗಳು ಒಂದಲ್ಲ ಒಂದ್ ರೀತಿಲಿ ನಮ್ ಕೃಷಿ ಬದುಕಿನ ಜೊತೆಗೆ ಸಂಬಂಧಪಟ್ಟೇ ಇರ್ತವೆ. ರೈತ ಅಂದ್ರೆ ಗಿಡ ಮರ, ದಸರಾನೇ ನೋಡು, ಈ ಹಬ್ಬದ ಮುಖ್ಯವಾದ ಭಾಗ ಅಂದ್ರೆ ಬನ್ನಿ ಮರಕ್ಕೆ ಪೂಜೆ ಮಾಡೋದು. ಅಷ್ಟಲ್ದೆ ಏನವ, ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿ ಪ್ರಧಾನವಾದ ಆಚರಣೆಗಳೇ ಇರ್ಲೇಬೇಕಲ್ವಾ? ಪ್ರಕೃತಿನೇ ದೇವರು ಅಂತ ನಂಬಿದವ್ರು ತಾನೆ ನಾವೆಲ್ಲ ರೈತರು. ಹೌದು ಕಣವ, ವಿಜಯನಗರದ ಸಾಮ್ರಾಜ್ಯ ಈ ನೆಲದ ಭಾಷೆ ಸಂಸ್ಕೃತಿಗಳನ್ನ ವೈಭವದಿಂದ ಸಂರಕ್ಷಣೆ ಮಾಡಿಕೊಂಡು ಬಂತು. ಪರಕೀಯರ ಆಡಳಿತಕ್ಕೆ ಒಳಪಟ್ಟ ಮೇಲೆ ಈ ವಿಜಯದಶಮಿ ಕೂಡ ಅಲ್ಲೇ ನಿಂತೋಯ್ತು. ಅದ ನಿಜ ಬಿಡು, ನಮ್ಮ ಅದೆಷ್ಟೋ ವಿಚಾರ ಆಚಾರ ನಡವಳಿಕೆಗಳು ಇಂಥ ಪರದೇಶಿಗಳ ಪ್ರಭಾವದಿಂದ ಕಣ್ಮರೆ ಆಗ್ಬೋದು. ಹಿಂಗೆ ಒಂದೊಂದೇ ಬಿಡ್ತಾ ಹೋದ್ರೆ ಉಳಿಯೋದೇನು? ಅದಕ್ಕೆ ಮತ್ತೆ ಮುಂದೆ ನಮ್ಮ ಮೈಸೂರು ಸಂಸ್ಥಾನದ ಪ್ರವರ್ಧಮಾನಕ್ಕೆ ಬಂದ ಮೇಲೆ ರಾಜ ಒಡೆಯರು 1600 ಪುನಃ ಈ ದಸರಾನ ಪ್ರಾರಂಭ ಮಾಡಿದ್ರು ಅಂತಾರೆ. ಈ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಕಥೆಗಳಿದಾವೆ. ದಶ ಅಂದ್ರೆ 10, ಹರ ಅಂದ್ರೆ ಸೋಲಿಸಿದವರು ಅಂತ ಅರ್ಥ ಕಣಪ್ಪ. ಅಂದ್ರೆ ಈ ಬುದ್ಧಿವಂತ ಹೇಳ್ತಾರಲ್ಲ, ಅದೇನು ಮದ ಮತ್ಸರ ಮೋಹ ಇಂಥದ್ದನ್ನೆಲ್ಲ ಸೋಲಿಸೋದು ಅಂತನಾ? ಏನಪ್ಪ ಇದೆಲ್ಲ ನಮಗೆ ಎಲ್ಲಿ ತಿಳಿಯುತ್ತೆ ಹೇಳು? ಹಬ್ಬ ಅಂದ್ರೆ ಹಬ್ಬ ಅಷ್ಟೇಯ. ಏ ಶಿವಣ್ಣ ಹೇಳಿದ್ದು ಕೂಡ ಇರ್ಬೋದು. ಇನ್ನೊಂದು ಅರ್ಥ ಈ ರೀತಿ ಇದೆ, 10 ತಲೆಯ ರಾವಣನನ್ನು ಶ್ರೀರಾಮ ಸೋಲಿಸಿದ ದಿವಸ ಇದು ಅಂತಾರೆ. ರಾಮನು 10 ದಿನಗಳ ಕಾಲ ಆ ದುರ್ಗಿ ದೇವಿಯನ್ನ ಪೂಜಿಸಿ ಶಕ್ತಿಯನ್ನು ಪಡೆದು ರಾವಣನನ್ನ ಸೋಲಿಸಿದ ಅಂತಾನು ಹೇಳ್ತಾರೆ. ಉತ್ತರ ಭಾರತದಲ್ಲಿ ಈ ಹಬ್ಬನ ರಾಮಲೀಲಾ ಅನ್ನೋ ಹೆಸರಲ್ಲಿ ಆಚರಣೆ ಮಾಡ್ತಾರೆ. ರಾವಣ, ಕುಂಭಕರ್ಣ, ಮೇಘನಾದನ ಮೂರ್ತಿಗಳನ್ನ ತಯಾರಿಸಿ ಅವುಗಳಿಗೆ ಬೆಂಕಿ ಹಚ್ಚಿ ಸುಡ್ತಾರೆ. ಬರೀ ಗೊಂಬೆ ಸುಡೋದು ಮುಖ್ಯ ಅಲ್ಲ ಕಣವು, ಜೊತೆಗೆ ನಮ್ಮಲ್ಲಿರೋ ಕೆಟ್ಟತನಗಳನ್ನು ಸುಡಬೇಕು. ನಮ್ ರಾಜ್ಯದಲ್ಲಿ ಬೇರೆ ತರ ಕತೆ ಐತೆ ಅಲ್ವಾ? ಹೌದು, ಆ ವರಗಳನ್ನು ಪಡೆದು ಕೊಬ್ಬಿನಿಂದ ಎಲ್ರಿಗೂ ತೊಂದರೆ ಕೊಡ್ತಿದ್ನಲ್ಲ, ನೋಡಿದ್ಯಾ ಆ ಮಹಿಷ ಅನ್ನುವ ರಾಕ್ಷಸನನ್ನ ತಾಯಿ ಚಾಮುಂಡೇಶ್ವರಿ ಸಂಹರಿಸಿದಳು ಅನ್ನುವಂತ ನಂಬಿಕೆನೂ ಐತೆ. ಹೌದೌದು, ದುಷ್ಟ ಸಂಹಾರವೇ ಇಲ್ಲಿನ ಮುಖ್ಯವಾದ ಸಂಕೇತ. ಬರೀ ಹಬ್ಬ ಆಚರಣೆ ಮಾಡಿ ಸಿಹಿ ಊಟ ಮಾಡಿ ಸಂಭ್ರಮ ಪಟ್ರೆ ಸಾಲ್ದು, ಅದರ ಜೊತೆಗೆ ಮೇಲು ಕೀಳು ಭೇದ ಭಾವ ಇಂತ ಸಣ್ಣ ತನಗಳನ್ನ ಮೊದ್ಲು ಬಿಡ್ಬೇಕು ಕಣಪ್ಪ. ಸರಿಯಾಗಿ ಹೇಳಿದೆ ಕಣವ. ಯಾವತ್ತು ಯಾವುದೋ ಕಾರಣಕ್ಕೆ ಕೆಲವು ಅನಿಷ್ಟಗಳು ರೂಢಿಗೆ ಬಂದಿದ್ದವಲ್ಲ, ಇಂಥವನ್ನೆಲ್ಲ ಬಿಟ್ರೆ ಆಗ ನೋಡು ಅದು ನಿಜವಾದ ಹಬ್ಬ ಅಂತ ಅನ್ನಿಸ್ಕೊಳ್ಳುತ್ತೆ. ನಮ್ಮ ಮೈಸೂರು ದಸರಾ ಅಂತೂ ಇಡೀ ಜಗತ್ನಲ್ಲೇ ಪ್ರಸಿದ್ಧವಾಗೈತೆ ಅಲ್ವಾ? ಮತ್ತೆ ಅಷ್ಟಲ್ದ ಇನ್ನೇನವ, ಇದನ್ನ ನೋಡಕ್ಕೆ ಪ್ರಪಂಚದ ಮೂಲ್ ಮೂಲೆಯಿಂದ ಜನ ಬರ್ತಾರೆ. ಇದು ಸುಮ್ಮನೆ ಮಾತಲ್ ಕಣವ, ಇದು ನಮ್ಮ ಹೆಮ್ಮೆಯ ಮೈಸೂರು ದಸರಾ. ಹೌದೌದು, ನೀನ್ ಹೇಳ ಮಾತ ನಂಬೇಕು. ದಸರಾ ಹಬ್ಬದಲ್ಲಿ ಎಲ್ಲ ಕಡೆಯಲ್ಲೂ ಪ್ರಸಿದ್ಧಿ ಆಗಿರೋದು ಇಲ್ಲಿನ ಜಂಬು ಸವಾರಿ. ನಾನು ಕೂಡ ಒಂದ್ಸರಿ ಇದನ್ನ ನೋಡಕ್ಕೆ ಅಂತ ಮೈಸೂರ್ಗೆ ಹೋಗಿದ್ದೆ. ನೋಡ್ಬೇಕು ಆ ಜಂಬೂ ಸವಾರಿನ, ಎಷ್ಟು ಚೆನ್ನಾಗಿರುತ್ತೆ ಅಂತೀಯಾ? ಅವಾಗ್ಲೇ ಅಲ್ವೇನಪ್ಪ, ಅದೇನೋ ಎಡವಟ್ ಮಾಡ್ಕೊಂಡಿದ್ದು. ಹೌದಲ್ವಾ, ಗಂಭೀರವಾಗಿ ಜಂಬೂ ಸವಾರಿ ನೋಡ್ಕೊಂಡ್ ಬಾರಪ್ಪ ಅಂದ್ರೆ ಅದೇನ್ ಮಾಡ್ತಿದ್ದಪ್ಪ ನೀನ್ ಅಲ್ಲಿ ಮಂಗನಂಗೆ? ಅದ್ಯಾರ್ದ ಸರಕ್ ಇಟ್ಕೊಂಡಿದ್ದೆ ನೀನು ಅಂತ ಜನ ನಿನ್ನ ಹಿಡ್ಕೊಂಡಿದ್ರಂತಲ್ಲಪ್ಪ. ಸರ ಕಿತ್ಕೊಂಡು ತಪ್ಪಿಸ್ಕೊಳ ಮಗುವ ಇದು ನೀನ ಹೇಳವ? ಇಷ್ಟು ವರ್ಷ ನನ್ ಜೊತೆಗಿದ್ದೀರಾ, ಅದೆಲ್ಲ ನನ್ ಕೈಲಿ ಮಾಡಕ್ಕಾದದ? ಅದ್ ಯಾವ್ದೋ ಬೇರೆ ದೇಶ ಕಣವ, ನೋಡಕ್ಕೆ ಒಂಥರ ವಿಚಿತ್ರವಾಗಿದ್ರು. ಏ, ಅವ್ರ ಬಣ್ಣ ಬಟ್ಟೆ ಮಾತು ಕತೆ ಏನೋ ಒಂಥರ ಇತ್ತು. ಅದ್ಕೆ ನೀನು ಮಂಗನಂಗೆ ಅವ್ರನ್ನೇ ನೋಡ್ಕೊಂಡ್ ಕೂತಿದ್ದೇನ. ಶಿವಣ್ಣ ಈ ಊರ್ ಬಿಟ್ಟು ಯಾವತ್ತು ಎಲ್ಲಿ ಹೋಯ್ದಲ್ ಮಂಗ, ಕಾಡಿನ ಮಂಗನ್ನ ಊರಿಗೆ ತಂದ್ ಬಿಟ್ಟಂಗಾತು. ಅತ್ತೆ ಕಣವ ಹೇಳದು, ಪಾಪಿ ಮೇಲ್ ಬಿತ್ತ ಆಳ್ಗೋಡೆ ಅಂದಂಗೆ ಆಯ್ತು ನಮ್ಮ ಶಿವಣ್ಣಂಗೆ. ಅವತ್ತೇನಾಯ್ತು ಗೊತ್ತೇ, ನಾವು ಎಲ್ಲಿಗಾದ್ರೂ ಹೋಗ ಅವರು ಅಲ್ಲಿಗೆ ಬರ, ನಾವ್ ಇನ್ನಂತ ಹೋಗ ಅವ್ರಿಗೂ ಅಲ್ಲಿಗೆ ಬರ. ನಾನು ಹಗಲಲ್ಲ ಅವ್ರನ್ನ ನೋಡಿದ್ದೇ ನೋಡಿದ್ದು, ಹಿಂಗೆ ನೋಡ್ತಿದ್ನಾ ಯಾವನ ಕಳ್ಳ ಅವ ಅಮ್ಮನ ಸರ ಕದ್ಕೊಂಡು ಹೋಗ್ಬಿಟ್ಟ. ಈ ಅಮ್ಮ ಏನ್ ಹೇಳುದು, ಆವಾಗಿನಿಂದ ಇವನು ನನ್ನೇ ನೋಡ್ತಾ ಇದ್ದ, ಇವನೇ ನಾನು ಸರ ಕದ್ದಿರೋದು ಅಂತ ಹೇಳ್ಬಿಡದ. ಯಾವ ಉತ್ತದಲ್ಲಿ ಯಾವ ಆವೋ ಏನೋ ನೀನೇ ಕದ್ದಿದ್ಯೋ ಏನಪ್ಪ? ಏ, ಕದಿಯ ಮುಖ ನೋಡಿದ ಮಂಗನ್ನ ಸದ್ದೆ, ಯಾರಾದ್ರೂ ಶಿವಣ್ಣನ್ ಕರ್ಕೊಂಡ ಕಂಡರ್ ಮನೆ ಸಂಬಳ ಹಿಡದೆ ಇದ್ರೆ ಸಾಕು ಅಂತ ನಾನಂತದೀನಿ. ಅಲ್ಲ ಕಣವ, ಆ ಕದಿಯ ಮಕ್ಕವೇ ಆದ್ರಕ್ಕೆ ನೀನ್ ತಾನೆ ಯಾಕಂಗ್ ನೋಡ್ಬೇಕಾಯ್ತ ಶಿವಣ್ಣ? ಕೊನೆಗೆ ನನ್ನ ಅರಕ ಪಂಚಿ ಅರಕಂಗಿ ನೋಡಿ ಸದ್ಯ ಬಿಟ್ಟು ಕಳಿಸಿದ್ರು. ಅವತ್ತು ಊರ್ ಸೇರ್ದೇನು, ಒಪ್ಪಿ ತಪ್ಪಿ ಇನ್ನೊಂದು ಊರ್ ಕಡೆಗೆ ತಲೆನೂ ಹಾಕಿಲ್ಲ ನಾನು. ಆ ಕಾಲದಲ್ಲಿ ಹಳ್ಳಿ ಜನ ಎಷ್ಟು ಮುಗ್ಧರಾಗಿದ್ರು ಅಂತೀನಿ. ಜಂಬು ಸವಾರಿ ಅಂತಾರಲ್ಲ ಯಾಕೆ? ಮೊದಲು ಗೌರಮ್ಮ ಅದನ್ನ ಜಂಬಿ ಸವಾರಿ ಅಂತ ಕರೆದ್ರಂತೆ. ಅದರ ಅರ್ಥ ಶಮಿ ವೃಕ್ಷದ ಹತ್ತಿರ ಹೋಗೋದು ಅಂತ ಕಣವ. ಬರ್ತಾ ಬರ್ತಾ ಜನ ಜಂಬು ಸವಾರಿ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ಬರೀ ಇಷ್ಟೇ ಇರ್ಲಿಲ್ಲ, ಸಂಗೀತ ಸಾಹಿತ್ಯ ನೃತ್ಯ ಎಲ್ಲ ಇರುತ್ತೆ. ಏಯ್, ಅದ್ರ ಜೊತೆಗೆ ಕುಸ್ತಿ ಕೂಡ ನಡೆಯುತ್ತೆ. ಅದೇನೋ ಪಂಜಿನಕವಾಯ್ತು ಅಂತ ಮಾಡ್ತಾರೆ. ಪೊಲೀಸ್ನವರು ಬ್ಯಾಂಡ್ ನುರಿಸ್ತಾರಂತೆ. ನಮ್ಮ ಹಳ್ಳಿಲಿ ನಡೆಯೋ ದಸರಾ ಹಬ್ಬದ ಕತೆ ಹೇಳ್ರಿ ಹೇಳ್ರಪ್ಪ. ಪಾಂಡವರು ಅಜ್ಞಾತವಾಸ ಮುಗಿಸ್ಕೊಂಡು ಬನ್ನಿ ಮರದಲ್ಲಿಟ್ಟಿರುವಂತ ತಮ್ಮ ಆಯುಧಗಳನ್ನ ಬನ್ನಿ ಮರಕ್ಕೆ ಪೂಜೆ ಮಾಡಿ ತಗೊಂಡು ಬಂದದ್ದು ಇದೇ ದಿನವಂತೆ. ಅದಕ್ಕಾಗಿ ಆಯುಧ ಪೂಜೆ ಮಾಡ್ತಾರ ಕಣ್ರವ. ರಾಮಾಯಣ ಮಹಾಭಾರತ ಹೀಗೆ ಪುರಾಣಗಳಲ್ಲಿಯೂ ಕೂಡ ಇಂತಹ ಹಬ್ಬಗಳ ಪ್ರಸ್ತಾಪ ಇದ್ದೇ ಇರುತ್ತೆ ಅಲ್ವಾ? ಮತ್ತೆ ಒಬ್ರಿಗೊಬ್ರು ಬನ್ನಿ ಕೊಟ್ಟು ನಿಮ್ ಬಾಳು ಬಂಗಾರ ಆಗಲಿ ಅಂತ ಆರೈಸೋದು ಎಷ್ಟು ಒಳ್ಳೆಯ ಮನಸ್ಥಿತಿ ನೋಡು. ಎಲ್ಲ ಹಬ್ಬದಲ್ಲೂ ಇಂತಹ ಸಂದೇಶಗಳು ಇದ್ದೇ ಇರ್ತವೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಈ ಹಬ್ಬದಲ್ಲಿ ಅಲ್ಲೆಲ್ಲೋ ದುರ್ಗಾದೇವಿನ ತುಂಬಾ ಅದ್ಧೂರಿಯಾಗಿ ಪೂಜೆ ಮಾಡಿ ಆಚರಣೆ ಮಾಡ್ತಾರಂತೆ. ದೇಶದ ಕೆಲವು ಕಡೆ ಈ ಪದ್ಧತಿನೂ ಉಂಟು ಕಣವ. ಮೊದ್ಲೇ ನಮ್ದು ದೊಡ್ಡ ದೇಶ, ಒಂದೊಂದ್ ಕಡೆ ಒಂದೊಂದ್ ರೀತಿ ಸಂಪ್ರದಾಯ ಆಚಾರ ವಿಚಾರ ಯಾವತ್ತಿನಿಂದಲೂ ಇದ್ದೇ ಇದಾವೆ. ಇದಾವೆ ಕಣವ, ಪ್ರದೇಶದಿಂದ ಪ್ರದೇಶಕ್ಕೆ ಈ ತರದ ಸಾಕಷ್ಟು ವ್ಯತ್ಯಾಸಗಳಿದ್ರೂ ಕೂಡ ನಾವೆಲ್ಲ ಒಟ್ಟಾಗಿ ಬದುಕ್ತಾ ದೇಶದ ಬಗ್ಗೆ ಅಭಿಮಾನ ಬೆಳೆಸಿಕೊಂಡ ರಾಷ್ಟ್ರ ಪ್ರೇಮ ತೋರಿಸ್ತಿದೀವಲ್ಲ, ಇದು ಈ ಮಣ್ಣಿನ ಗುಣ ಅಲ್ವಾ? ಹೌದೌದೌದು, ನಮ್ಮ ನಡುವೆ ಕೆಲವೊಂದು ಭಿನ್ನತೆಗಳು ಇದ್ದಾವೆ, ಹಾಗಂತ ಅವು ಇಡೀ ದೇಶನ ಒಡೆಯುವಂತದ್ದಲ್ಲ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ ಇಡೀ ದೇಶನ ಛಿದ್ರ ಛಿದ್ರ ಮಾಡೋಕೆ ಕೆಲವು ದುಷ್ಟಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವಂತೆ. ಇದನ್ನ ತಡೆದು ನಮ್ಮ ದೇಶನ ಕಾಪಾಡೋದು ಕೂಡ ದೊಡ್ಡ ಹಬ್ಬವೇ ನೋಡು. ಅಲ್ಲ, ನಮ್ಮ ಹಿರಿಯರು ಯಾವ ಕಾಲದಲ್ಲಿ ಯಾವ ಹಬ್ಬ ಮಾಡಬೇಕು, ಆ ಕಾಲದಲ್ಲಿ ಸಿಗೋ ದವಸ ಧಾನ್ಯ ಸೊಪ್ಪು ತರಕಾರಿ ಬಳಸ್ಕೋಬೇಕು ಅನ್ನೋದನ್ನ ಎಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ? ಖಂಡಿತ ನಿಜ ಕಣವ, ಅವರು ನಿಸರ್ಗದ ಜೊತೆಗೆ ಒಳನಾಡಿ ಬೆಳೆದವರು. ಪ್ರಕೃತಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನೋದು ಅವರ ವಿನಯ ಆಗಿತ್ತು ಕಣವ. ಆದ್ರೇನ್ ಮಾಡೋದು, ಪ್ರಕೃತಿಗಿಂತ ನಾವು ದೊಡ್ಡವರು ಅನ್ನೋದು ಇವತ್ತು ನಮ್ಮ ಅಹಂಕಾರ ಆಗಿ ಕುಂತೈತಿ. ಅದಕ್ಕೆ ತಕ್ಕನಾಗಿ ಪ್ರಕೃತಿ ಕೂಡ ನಮಗೆ ಪಾಠ ಕಲಿಸ್ತಾ ಐತೆ. ಆದ್ರೂ ನಮಗೆ ಬುದ್ಧಿ ಬರ್ತಾ ಇಲ್ವಲ್ಲ. ಏ ಹಬ್ಬ ದಿವಸ ಮಾವಿನ ತೋರಣ ಕಟ್ಟೋದು ನಮ್ ಸಂಪ್ರದಾಯ ಇರ್ಲಿ, ಇದು ಒಳ್ಳೇದಾ? ಸರಿಯಾಗಿ ಹೇಳ್ತಿ ಕಣವ. ಹಂಗಂತ ಯಾರ್ದು ಮಾವಿನ ಮರನ ನುಣ್ಣುಗ್ ಸಾವ್ರಿ ಮನೆ ತುಂಬಾ ಮಾವಿನ ಎಲೆ ಮುಡ್ಸೋದು ಯಾವ ನ್ಯಾಯ ಹೇಳ್ರಿ? ಇನ್ನೂ ಕೆಲವು ಸಭೆ ಸಮಾರಂಭಗಳಲ್ಲಿ ನೋಡ್ಬೇಕು, ಬಾಳೆ ಗಿಡನ ಗೊನೆ ಸಮೇತ ಕಡ್ಕೊಂತಂದು ಅಲಂಕಾರ ಮಾಡಿರ್ತಾರೆ. ನಿಜ, ಹೊಂಗೆ ಮರ ಹೂವಿನ ಕೊಂಬೆಗಳನ್ನ ಹಂಗಂಗೆ ಕಿತ್ಕೊಂಡು ಬಂದು ರಾಶಿ ರಾಶಿ ಹಾಕಿ ಕಟ್ತಾರೆ. ನಮ್ಮ ಹಬ್ಬ ಸಭೆ ಸಮಾರಂಭಗಳು ಸಂಭ್ರಮಗಳು ಈ ಪರಿಸರಕ್ಕೆ ಪೂರಕವಾಗಿರ್ಬೇಕು ಹೊರತು ಯಾವತ್ತು ಮಾರ್ಕ ಆಗಿರಬಾರ್ದು. ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಅದು ನಿಜವಾದ ಹಬ್ಬ ಆಗಲ್ಲ. ಹ್ಮ್ ಕಣವ, ಇಂತ ಕಡೆ ಭಾಗವಹಿಸಿ ಭಾಷಣ ಮಾಡೋ ಜನಗಳುವೆ ಇಂಥ ಪರಿಸರ ನಾಶದ ಅಲಂಕಾರಕ್ಕೆ ಸಂತೋಷ ಪಡೋ ಬದ್ಲು ಇಂಥದನ್ನ ತಡಿಯೋದ್ರ ಬಗ್ಗೆ ಜನರಿಗೆ ಒಂದ್ ಸ್ವಲ್ಪ ಅರುಣಾರು ಮೂಡಿಸ್ಬೇಕಣ್ರವ. ಹೇಳಂತಗ, ಇದು ಸರಿಯಾದ ಮಾತು ಕಣವ. ಈ ಬಾರಿಯ ದಸರಾ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇಂತಹ ಜವಾಬ್ದಾರಿ ಬಗ್ಗೆ ಆಲೋಚನೆ ಮಾಡೋಣ ತಗೊಳ್ರಿ. ಆಯ್ತು ಆಯ್ತು ಕಣ್ರವ್, ಹಬ್ಬಕ್ಕೆ ಬಂದ್ಬಿಡ್ರಿ, ಮತ್ ಮರಿಬೇಡ್ರಿ. ನಮ್ಮ ಹುಡುಗರು ಅದೆಂತದ ಕ್ವಾಟ್ರಿಂಗ್ ನಲ್ಲಿ ಊಟ ತರಿಸ್ತಾರಂತೆ. ಕ್ವಾಟ್ರಿಂಗ್ ನಲ್ಲಿ ಬರೋಕೆ ಅದೆಷ್ಟು ದಿವಸ ಆಗುತ್ತೆ? ಕಳಿಸಿದ ಅಡುಗೆ ಎಲ್ಲಾ ಕೆಟ್ಟೋಗಲ್ವಾ? ಅಯ್ಯಯ್ಯೋ ಭಗವಂತ, ಅದು ಕ್ಯಾಟ್ರಿಂಗ್ ಗಿಟ್ರಿಂಗ್ ಅಲ್ಲ, ಅದು ಕ್ಯಾಟ್ರಿಂಗ್. ಹಂಗಂದ್ರೆ ನಾವ್ ಹೇಳಿದ ಅಡಿಗೆ ತಿಂಡಿ ಮಾಡಿ ನಮ್ ಮನೆಗೆ ತಂದು ಕೊಡೋ ವ್ಯವಸ್ಥೆ, ಅದೇನು ಕೆಟ್ಟೋಗಕ್ಕೆ ಅದೇನು ಪೋಸ್ಟ್ ಕೊರಿಯರ್ ಅಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದೀರಾ? ಏನ್ ಊಟ ತರಿಸ್ತೀಯಪ್ಪ ಶಿವಣ್ಣ? ಏಯ್, ಅದೇನ ಈ ಸಾರಿ ಸ್ಪೆಷಲ್ ಆಗಿ ಸ್ವಾರ್ಥಮಂತಿ ದೇಶ ಅಂತಿದ್ರಪ್ಪ. ನಮ್ ಜೀವಮಾನದಲ್ಲಿ ಇಂತ ಅಡುಗೆ ಹೆಸರು ಕೇಳೇ ಇಲ್ಲ ಕಣಪ್ಪ. ಅದ್ ಹೆಂಗಿರುತ್ತೋ, ಅದನ್ನ ತಿನ್ನೋದಾದ್ರು ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ಲ. ಗೌರಮ್ಮ, ಅದು ನಾರ್ತ್ ಇಂಡಿಯನ್ ಡಿಶ್ ಅಂತ ಕಣವ. ಹಂಗಂದ್ರೆ ಉತ್ತರ ಭಾರತದ ಅಡಿಗೆ ಅಂತ ಅರ್ಥ. ಹೆಸ್ರೆ ಹೇಳಕ್ ಬರಲ್ಲ ಕಣವ. ನಾನ್ ತಂದೂರಿ ವೆಜ್ ಬಿರಿಯಾನಿ ಅಂತ ಏನೇನೋ ಇರುತ್ತೆ ಅಲ್ಲ ಶಿವಣ್ಣ. ಹಬ್ಬಕ್ಕೆ ನಮ್ಮೂರ ಅಡಿಗೆ ಮಾಡೋದ್ ಬಿಟ್ಟು ಅದ್ಯಾವ್ದೋ ಊಟ ತೋರಿಸೋದು ಏನ್ ಚೆನ್ನಾಗಿರುತ್ತೆ ಹೇಳಪ್ಪ. ಹೋಳಿಗೆ ಪಾಯಸ ಕೋಸುಂಬ್ರಿ ಹಪ್ಪಳ ಶೆಂಡಿಗೆ ಮುಂದೆ ಯಾವ ಊಟ ಆಯ್ತು ಹೇಳಪ್ಪ. ಅದೇನ ನಿಜ ಕಣ್ಗಂಗಮ್ಮ, ಆಗ್ಲಿ ಬಿಡು, ನಮ್ಮ ಹುಡುಗರಿಗೆ ಹೇಳ್ತೀನಿ, ಎಲ್ಲಿಂದ್ಲೂ ಏನು ತರಿಸೋದೆ ಬೇಡ. ಹೋಳಿಗೆ ತುಪ್ಪ ಹಾಲು ಕಾಯಿ ಹಾಲು ಹೋಳಿಗೆ ಸಾರು ಹೆಸರುಬೇಳೆ ಕೋಸಂಬ್ರಿ ಕಾಳಪ್ಪಳ ಅಕ್ಕಿ ಸಂಡಿಗೆ ಹಣ್ಣು ಹಂಪ್ಲು ಮೈಸೂರು ಚಿಗರಲೆ ನಮ್ ಭೀಮ್ ಸಮುದ್ರದ ಅಡಿಕೆ ಕೆನೆ ಸುಣ್ಣ ಎಲ್ಲ ಸಿದ್ಧ ಮಾಡ್ತೀನಿ, ನೀವೆಲ್ಲ ತಪ್ಪದೆ ಬರ್ಬೇಕು ನೋಡ್ರಿ. ಮತ್ತೆ ಸುಮ್ನಿರಪ್ಪ, ಆ ಅಡುಗೆ ಹೆಸರು ಕೇಳಿದಕ್ಕೆ ನನ್ ಬಾಯಿಂದ ನೀರು ನದಿ ಹರಿದಂಗ್ ಹರಿತಾ ಐತಿ. ಅಯ್ಯೋ ಅಯ್ಯೋ, ನಾನಂತೂ ಒಂದೊತ್ತು ಉಪವಾಸ ಇದ್ದೆ ನಿಮ್ಮನೆಗೆ ಊಟಕ್ಕೆ ಬರ್ತೀನಿ ಕಣಪ್ಪ. ಹ್ಮ್ ಕಣವ, ಅಂತ ಬೃಷ್ಟಾನ್ನ ಭೋಜನ ಇರ್ಬೇಕಾದ್ರೆ ಖಾಲಿ ಹೊಟ್ಟೆಲೆ ಬರ್ಬೇಕು. ಮತ್ತೆ ಬರ್ರವ ಬರ್ರಿ, ಒಬ್ರು ಬಂದು ನಮ್ಮನೇಲಿ ಊಟ ಮಾಡಿದ್ರೆ ಹಬ್ಬ ಮಾಡಿದ್ಕು ಸಾರ್ಥಕ ಅಲ್ವಾ? ಈ ತರ ಸಂಸ್ಕೃತಿನ ಹಿಂದಿನವರು ಸುಮ್ನೆ ಮಾಡಿಲ್ಲ. ಹೋಗ್ದಲ್ಲೇ ನಂಟೋಯ್ತು ಕೇಳ್ದಲ್ಲೇ ಗಂಟೋಯ್ತು ಅನ್ನೋ ಗಾದೆ ಮತ್ ಕೇಳಿಲ್ವಾ ನೀವು? ಇಂತಹ ಸಮಾರಂಭಗಳಲ್ಲಿ ಒಬ್ಬರಿಗೊಬ್ಬರು ಬಂದು ಭಾಗವಹಿಸಿದ್ರೆ ನಂಟ್ರು, ಸ್ನೇಹಿತರು, ವಿಶ್ವಾಸ, ಪ್ರೀತಿ ಎಲ್ಲ ಉಳಿಯುತ್ತೆ. ಏನಂತೀರಾ? ಅಲ್ವಾ? ಇದುವರೆಗೂ ದಸರಾ ಹಬ್ಬ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಇದೀಗ ಪೇಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಅಲಸಂದೆ ಕಾಳು ಕ್ವಿಂಟಲ್ ಗರಿಷ್ಠ ಮತ್ತು ಕನಿಷ್ಠ 6,835 ರೂಪಾಯಿಗಳು, ಅವರೆ ಕ್ವಿಂಟಲ್ ಕನಿಷ್ಠ 4,159 ರೂಪಾಯಿಗಳು, ಗರಿಷ್ಠ 5,009 ರೂಪಾಯಿಗಳು. ನೆಲಗಡಲೆ ನಾಟಿ ಕ್ವಿಂಟಲ್ ಕನಿಷ್ಠ 2,009 ರೂಪಾಯಿಗಳು, ಗರಿಷ್ಠ 7,211 ರೂಪಾಯಿಗಳು. ಉರುಳಿ ಕಾಳು ಕ್ವಿಂಟಲ್ಗೆ ಕನಿಷ್ಠ 2,671 ರೂಪಾಯಿಗಳು, ಕನಿಷ್ಠ 2,790 ರೂಪಾಯಿಗಳು. ಉರುಳಿಕಾಳು ಕ್ವಿಂಟಲ್ ಕನಿಷ್ಠ 2,671 ರೂಪಾಯಿಗಳು, ಗರಿಷ್ಠ 2,790 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 2,189 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ ಕನಿಷ್ಠ 3,769 ರೂಪಾಯಿಗಳು, ಗರಿಷ್ಠ 6,289 ರೂಪಾಯಿಗಳು. ತೊಗರಿ ಕ್ವಿಂಟಲ್ ಕನಿಷ್ಠ 5,169 ರೂಪಾಯಿಗಳು, ಗರಿಷ್ಠವು ಕೂಡ 5,169 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಲ್ ಕನಿಷ್ಠ 3,009 ರೂಪಾಯಿಗಳು, ಗರಿಷ್ಠ 7,303 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ ಕನಿಷ್ಠ 5,654 ರೂಪಾಯಿಗಳು, ಗರಿಷ್ಠ 6,336 ರೂಪಾಯಿಗಳು. ಹೊಳಲ್ಕೆರೆಯ ಮಾರುಕಟ್ಟೆ ಧಾರಣೆ ಅಡಿಕೆ ರಾಶಿ ಕ್ವಿಂಟಲ್ ಕನಿಷ್ಠ 20,500 ರೂಪಾಯಿಗಳು, ಗರಿಷ್ಠ 20,500 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ಕರ್ನಾಟಕದ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರ್ನಾಟಕದ ಒಳನಾಡಿನಲ್ಲಿ ಕೆಲವು ಸ್ಥಳಗಳಲ್ಲಿ ಮತ್ತು ಕರಾವಳಿ ಕರ್ನಾಟಕದ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ದಿನಾಂಕ 6/10/2025 ಹವಾಮಾನ ವರದಿ ಈ ರೀತಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಬಿರುಗಾಳಿಗಳೊಂದಿಗೆ ಗಂಟೆಗೆ ಸುಮಾರು 30-40 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 7/10/2025 ಹವಾಮಾನ ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ,

ಮದಯ್ಯನ ಗುಡಿಯ ಬಗಿಲ ಮುಂದೆ 77 ಕವಲು ಮರ ಹುಟ್ಟಿ ಅಪ್ಪ ಮದಯ್ಯನ ಗುಡಿಯ ಬಗಿಲ ಮುಂದೆ 77 ಕವಲು ಮರ ಹುಟ್ಟಿ 77 ಕವಲು ಮರ ಹುಟ್ಟಿ ಮಾದೇವ 77 ಕವಲು ಮರ ಹುಟ್ಟಿ ಮಾದೇವ ಉಪ್ಪ ಮರೋರ್ಗೆ ನೆರಳಾದೋ ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಆಗಿರಿ ರೂಪಗಳ ಆಡಿರಿ ರಾಗಗಳ ನುಡಿಸಿರಿ ತಾಳ